ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೇನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬಿಡಿ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಎಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ರಾಮಕೃಷ್ಣವ್ರೆ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೇನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬಿಡಿ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಎಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ಆರಂಭದಲ್ಲಿ ದೇವರಹೆಪ್ರಿಗಿ ತಾಲೂಕು ಇಂಗ್ಳಿ ಗ್ರಾಮದ ಕೃಷಿ ಅನುಭವಿ ಸದಾನಂದ ಹುಗ್ಗಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಆರ್ ಎಸ್ ಚಾಂದ್ಕೌಟೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ದಿವಸ ರೈತರು ಸಾಂಪ್ರದಾಯಿಕ ಕೃಷಿ ಜೊತೆಗೆ ಸಾಂಪ್ರದಾಯಿಕ ಪದ್ಧತಿಗಳನ್ನು ಬಿಟ್ಟು ಆಧುನಿಕ ಬೇಸಾಯ ಪದ್ಧತಿಗಳು ಹಾಗೂ ಆಧುನಿಕ ಬೆಳೆಗಳತ್ತ ರೈತರು ಹೆಚ್ಚು ವಾಲ್ತಾ ಇದ್ದಾರೆ. ಈ ಆಧುನಿಕ ಬೆಳೆಗಳಲ್ಲಿ ಕಿವಿ ಹಣ್ಣು ಆಗಿರ್ಬೋದು, ಆಮೇಲೆ ಸಿಹಿ ಹುಣಸೆ ಅಂತ ಆಗಿರ್ಬೋದು, ಆಮೇಲೆ ಡ್ರ್ಯಾಗನ್ ಫ್ರೂಟು, ಈ ಥರ ಅನೇಕ ವಿದೇಶಿ ಹಣ್ಣುಗಳ ಬೆಳೀತಾ ಇದ್ದಾರೆ ರೈತರು ಇಷ್ಟಪಟ್ಟು. ಆ ಹಣ್ಣುಗಳು, ವಿದೇಶಿ ಹಣ್ಣುಗಳು ನಮ್ಮ ಹತ್ರ ಬೆಳೀತಾವೇನು? ಈ ಬೇರೆ ಬೇರೆ ಹಣ್ಣುಗಳಲ್ಲಿ ನಮ್ಮಲ್ಲಿ ಈ ಡ್ರ್ಯಾಗನ್ ಫ್ರೂಟ್ ಹಣ್ಣು ಬೆಳಿಬೇಕಾದ್ರೆ ನಾವೇನು ಮಾಡಬೇಕು? ಡ್ರ್ಯಾಗನ್ ಫ್ರೂಟ್ ನಮ್ಮ ಭೂಮಿಗೆ ಬರ್ತದೆ ಹೇಗೆ? ನಮ್ಮ ಒಂದು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಪ್ರದೇಶಕ್ಕೆ ವಾತಾವರಣಕ್ಕೆ ಏನಾದರೂ ಹೊಂದ್ಕೊಳ್ತದೆ ಹೆಂಗೆ? ಇವು ರೋಗಗಳು ಏನಾದರೂ ಅದಾವ ಅಥವಾ ಇದರ ಮಾರುಕಟ್ಟೆ ವ್ಯವಸ್ಥೆ ಏನು? ಸಾಲ ಸೌಲಭ್ಯ ಮತ್ತು ಸಹಾಯಧನ ಏನಾದರೂ ಇದಾವ? ಎಲ್ಲದರ ಕುರಿತು ಮಾಹಿತಿ ನೀಡಲಿಕ್ಕೆ ಇಂದು ನಮ್ಮ ಸ್ಟುಡಿಯೋದಲ್ಲಿ ಲಭ್ಯವಿದ್ದಾರೆ ಸದಾನಂದ ಹುಗ್ಗಿಯವರು. ಇವರು ದೇವರಹೆಪ್ರಿಗಿ ತಾಲೂಕಿನ ಇಂಗ್ಳಿಗಿ ಗ್ರಾಮದವರು. ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸದಾನಂದ ಹುಗ್ಗಿಯವರೇ. ಕಾರ್ಯಕ್ರಮ ನಮಸ್ಕಾರ ಸರ್. ಇವತ್ತಿನ ದಿವಸ ಏನು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರಲ್ಲ, ಏನಿದು ಡ್ರ್ಯಾಗನ್ ಫ್ರೂಟು, ಎಂಥದ್ದು ಇರ್ತದೆ ಹಣ್ಣು, ಗಿಡ ಯಾವ ರೀತಿ ಇರ್ತದೆ? ಸರ್, ಇದು ಪಾಪಸ್ಕಳ್ಳಿ ಜಾತಿಗೆ ಸೇರಿದಂಥ ಜಾತಿ ಇದು, ಅಂದ್ರೆ ಕ್ಯಾಕ್ಟಸ್ ಜಾತಿ. ಕ್ಯಾಕ್ಟಸ್ ಅಂತಂದ್ರೆ ಅದರೊಳಗೆ ಸಾಕಷ್ಟು ಬೇರೆ ಬೇರೆ ವಿಧಗಳು ಭಾಳ ಥರ ಅದಾವೆ. ಏನಾಗ್ತೈತಿ, ನಮ್ಮಲ್ಲಿ ಹಿಂದೆ ನೋಡ್ಬೋದು ಇಲ್ಲಿ ಹಳ್ಳಿಗೆ ಪಾಪಸ್ಕಳ್ಳಿ ರಟಗಳ್ಳಿ ಅಂತಾರೆ. ಅದೇ ಸೇಮ್ ಇರ್ತೈತಿ ಇದು ನೋಡಕ್ಕೆ, ಅದೇ ಥರ ಪಟ್ಟಿ ಬೆಳೀತೈತಿ ಉದ್ದ, ಅದಕ್ಕೆ ಹಣ್ಣಾಗ್ತೈತಿ. ಆಮೇಲೆ ಇದನ್ನು ನಮ್ಮಲ್ಲಿ ಬೆಳಿಲಾತು ಒಂದು ಕೇವಲ ಒಂದು 5-6 ವರ್ಷದಿಂದ ನಮ್ಮಲ್ಲಿ ಎಲ್ಲ ಕಡೆನೂ ಬೆಳಿಲಾತಾರೆ. ಈಗ ಇದು ವಿದೇಶಿ ತಳಿ, ನಮ್ಮ ಇದನ್ನೇ ಸುಧಾರಿಸಿದ ತಳಿ ಅಷ್ಟೇ ರೀ. ಈ ಹಣ್ಣು ಈ ಚೀನಾ ದೇಶದ ಒಂದು ಕಾಲ್ಪನಿಕ ಜೀವಿ ಡ್ರ್ಯಾಗನ್, ಅದನ್ನು ಹೋಲ್ತದಂತೇಳಿ ಏನೋ ಡ್ರ್ಯಾಗನ್. ಈಗ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಹೇಳ್ತಾ ಇದ್ರಿ, ಇದರಲ್ಲಿ ಎಷ್ಟು ವಿಧಗಳದಾವ್ರಿ, ಎಷ್ಟು ತರದ ಹಣ್ಣುಗಳು ಅದಾವ? ಸರ್, ಇದರೊಳಗೆ ಚೀನಾದೊಳಗೆ ಅವರು ಒಂದು 29 ಥರದ ವಿಧಗಳು ಅವರು ಆಲ್ರೆಡಿ ಬೆಳಿಲಾತಾರೆ. ಅಲ್ಲಿ ಫೆಸ್ಟಿವಲ್ ಮಾಡ್ತಾರೆ ಅಲ್ಲಿ ಚೀನಾದೊಳಗೆ, ಅದರದೇ ಅದರ ಪಿಟಾಯ ಅಂತ ಹೇಳಿ ಕರೀತಾರೆ ಅವರು. ನಾವು ಡ್ರ್ಯಾಗನ್ ಫ್ರೂಟ್ ಹೆಂಗೆ ಕರಿತೀವಿ, ಪಿಟಾಯ ಅಂತ ಹೇಳಿ ಕರೀತಾರೆ. ಅವರಲ್ಲಿ 29 ಥರದ ಜಾತಿಗಳು ಅವರು ಇದು ಮಾಡಿ ಬಿಟ್ಟಾರೆ. ನಮ್ಮ ದೇಶದೊಳಗೆ ಈಗ ರನ್ನಿಂಗ್ 3 ಜಾತಿಗಳು ಅದಾವ್ರಿ. ಒಂದು ರೆಡ್ ಆ್ಯಂಡ್ ವೈಟ, ಒಂದು ರೆಡ್ ಆ್ಯಂಡ್ ರೆಡ್, ಇನ್ನೊಂದು ಯೆಲೋ, ಯೆಲೋ ಆ್ಯಂಡ್ ವೈಟ್. ಆಮೇಲೆ ಯೆಲ್ಲೋ ಏನಾಗತೈತಿ, ನಮ್ಮಲ್ಲಿ ಸಕ್ಸಸ್ ಇಲ್ಲ ಸರ್, ಅದು ಅದ್ರದ್ದು ಇಳುವರಿ ಭಾಳ ಕಡಿಮೆ ಬರ್ತೈತಿ. ಹಿಂಗಾಗಿ ಏನೈತಿ, ಅದು ನಮ್ಮಲ್ಲಿ ಭಾಳ ಬೆಳೆಯೋದಿಲ್ಲ. ಈ ನಮ್ಮಲ್ಲಿ ಇದು ರೆಡ್ ಆ್ಯಂಡ್ ವೈಟ ಮತ್ತು ರೆಡ್ ಆ್ಯಂಡ್ ರೆಡ್ ಇದನ್ನೇ ಜಾಸ್ತಿ ಬೆಳೀಲಾತಾರೆ. ಈಗ ಅಂದ್ರೆ ಕೆಂಪು ತಿರುಳು, ಕೆಂಪು ಒಂದು ತೋಟೆ. ಹೌದು ಸರ್. ಆಮೇಲೆ ಕೆಂಪು ತೋಟೆ, ಬಿಳಿ ತಿರುಳು. ಹೌದ್ರಿ. ಆಮೇಲೆ ಹಳದಿ ತೋಟೆ, ಹಳದಿ. ಹೌದ್ರಿ. ಇದು ಸರ, ಇದು ಒಳಗ್ ಮ್ಯಾಗ್ ರೆಡ್, ಒಳಗ್ ಬೆಳಗಿರ್ನ ಇರ್ತೈತಲ್ಲ, ಇದು ಮಾರ್ಕೆಟ್ನೊಳಗ ಸಾಕಷ್ಟು ಸಿಗ್ತೈತಿ, ಇಳುವರಿ ಜಾಸ್ತಿ ಬರ್ತೈತಿ. ಆಮೇಲೆ ಇನ್ನೊಂದು ಹೊರಗು ರೆಡ್, ಒಳಗು ರೆಡ್ ಏನಿರ್ತೈತಲ್ಲ, ಅದು ಇಳುವರಿ ಸ್ವಲ್ಪ ಕಡಿಮೆ ಬರ್ತೈತ್ರಿ. ತೂಕದೊಳಗೆ ಸ್ವಲ್ಪ ಜಾಸ್ತಿ ಬರ್ತೈತಿ ಕಾಯಿ. ಆಮೇಲೆ ಅದು ಸ್ವೀಟ್ ಇರ್ತೈತಿ. ಇದು ಬಿಳಿದೇನಿತ್ತಲ್ಲ, ಸಪ್ಪಗಿರ್ತೈತಿ. ಹಿಂಗಾಗಿ ಅದನ್ನ ಬೇಡಿಕೆ ಯಾವುದು ರೆಡ್ ಜಾಸ್ತಿ ಅದ. ಆಮೇಲೆ ಅದ್ರದ್ದು ಸ್ವಲ್ಪ ಇಳುವರಿ ಕಡಿಮೆ ಇರುವುದಕ್ಕೋಸ್ಕರ ಅದನ್ನು ಜಾಸ್ತಿ ರೈತರು ಹಚ್ಚೋದಲ್ರಿ. ಆ್ಯಕ್ಚುಲಿ ಮಾರ್ಕೆಟಿಂಗ್ ಇದ್ರೊಳಗೆ ಅದೇ ಜಾಸ್ತಿ ಐತಿ, ಅದನ್ನೇ ಜಾಸ್ತಿ ಹಚ್ಬೇಕು ರೈತರು. ಮತ್ತು ಇದ್ರೊಳಗೆ ಗಿಡಗಳಿಗೆ ಏನು ಮುಳ್ಳುಗಳು ಇರ್ತಾವಲ್ರಿ, ಕೆಲವೊಂದು ತಳಿ ಮುಳ್ಳು ಇರಲಾರ್ದು ತಳಿನೂ ಅದಾವಂತ್ರಿ? ಹೌದಾ? ಇಲ್ಲ ಸರ್, ಇದ್ರೊಳಗೆ ಎಲ್ಲದಕ್ಕೂ ಮುಳ್ಳು ಬರತೈತಿ. ಬಟ್ ಬಿಳಿದಕ್ಕೆ ಏನೈತಲ್ಲ, ಅದಕ್ಕೆ ಸ್ವಲ್ಪ ಮುಳ್ಳು ಇರ್ತೈತಿ. ಆಮೇಲೆ ರೆಡ್ಡಿಗೆ ಮುಳ್ಳು ಜಾಸ್ತಿ ಇರ್ತೈತಿ. ಈ ಒಳಗು ರೆಡ್, ಒಳಗೆ ರೆಡ್ ಏನಿರ್ತೈತಲ್ಲ, ಅದಕ್ಕೆ ಮುಳ್ಳು ಜಾಸ್ತಿ ಬರ್ತೈತಿ. ಇದು ಒಳಗೆ ಬಿಳಿ ಇದ್ದಿದ್ದಕ್ಕೆ ಏನೈತಲ್ಲ, ಅದು ಒಂದು ಸ್ವಲ್ಪ ಮುಳ್ಳು ಕಡಿಮೆ ಬರ್ತೈತೆ. ಅದಕ್ಕೆ ಈಗೇನು ಇದು ಡ್ರ್ಯಾಗನ್ ಹಣ್ಣು ಹೇಳಿದ್ರಿ, ಈ ನಮ್ಮ ಪ್ರದೇಶಕ್ಕೆ ಬರಬಹುದ್ರಿ ಇದು? ಹೌದ್ರಿ. ಈಗ ನಮ್ಮಲ್ಲಿ ಮೊದಲ ಸ್ವಲ್ಪ ಧೈರ್ಯ ಮಾಡಿ ಒಂದು 5-6 ವರ್ಷದಿಂದ ಹಚ್ಚದಂತ ರೈತರು ಒಳ್ಳೆ ಇಳುವರಿ ತಗೊಳತ್ತಾರ. ಈಗ ನಾವಾದ್ರೂ ಅವ್ರದ್ದು ನೋಡೇ ಮಾಡಿತ್ತು. ಬೇರೆ ಬೇರೆ ಕಡೆ ಎಲ್ಲ ಕಡೆ ಅಂತ ಈ ಕಲ್ಕತ್ತಾ ಮತ್ತು ಗುಜರಾತ್ ಭಾಗದೊಳಗೆ ಇದನ್ನ ಜಾಸ್ತಿ ಬೆಳಿಲಾತ್ತಾರ. ನಮ್ಮಲ್ಲಿ ಏನಾಗತೈತ್ರಿ, ಈ ಅತಿ ಉಷ್ಣ ಇರತಕ್ಕಂಥ ಪ್ರದೇಶದೊಳಗೆ ಇದು ನಡೀದಿಲ್ಲ. 40 ತಾಪಮಾನದೊಳಗೆ ಒಳಗೆ ಇದ್ರೆ ಮಾತ್ರ ನಡೀತೈತಿ. ಆಮೇಲೆ ಅತಿ ಮಳೆ ಬೀಳು ಪ್ರದೇಶದೊಳಗೆ ಇದು ನಡೀದಿಲ್ಲ. ಆಮೇಲೆ ನಮ್ಮಲ್ಲಿ ಕೆಲವೊಂದು ಏನೈತೆ ಅಂತಂದರೆ ಮಡ್ಡಿ ಜಮೀನು ಜಾಸ್ತಿ ಅದಾವೆ. ಆಮೇಲೆ ಅತಿ ನೀರು ಕಡಿಮೆ ಅಂದರೆ ಈಗ ನಾವು ಪ್ರತಿ ಒಂದು ವರ್ಷಕ್ಕೆ ಒಂದು 12-15 ಟ್ಯಾಂಕರ್ ನೀರು ಖರೀದಿ ಮಾಡಿ ಹಾಕಿದ್ರೂ ಈ ಬೆಳೆ ಕಡಕಾಗ್ತೈತಿ. ಅಷ್ಟೇ ನೀರು ಉಲ್ಟಾ ಇದು ಬ್ಯಾಸಿಗೆ ಟೈಮ್ದಾಗ ಇದಕ್ಕೆ ನೀರು ಕಡಿಮೆ ಕೊಡ್ಬೇಕು ಸರ್. ಅಂದ್ರೆ ನಮ್ಮಲ್ಲಿ ರೈತರಿಗೆ ಬೆಳಿಲಕ್ಕೆ ಇದು ಭಾಳ ಸೂಕ್ತ, ಭಾಳ ಸೂಕ್ತದ್ರಿ, ಭಾಳ ಸೂಕ್ತದ. ಆಮೇಲೆ ಯಾವುದೇ ಸಿಂಪಡಣೆ ಇಲ್ಲ, ಎಣ್ಣೆ ಹೊಡೆದಿಲ್ಲ. ಈಗ ನಾವು ದ್ರಾಕ್ಷಿ ಮಾಡ್ತೀವಿ, ಎಕರೆಗೆ ಒಂದು 5 ಲಕ್ಷ ರೂಪಾಯಿ ಇನ್ಕಮ್ ತಗೋತೀವಿ, ಒಂದು 2-2.5 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ, 2-2.5 ಲಕ್ಷ ರೂಪಾಯಿ ನಮ್ಗೆ ಉಳಿತೈತಿ. ಇದು ಏನಾಗ್ತದೆ ಸರ್, ಮತ್ತೆ ಅದಕ್ಕೆ ರಿಟರ್ನ್ ಹಾಕಬೇಕು. ಇದಕ್ಕೆ ಏನಾಗ್ತೈತಿ, ಆ ಥರ ಏನೂ ಇಲ್ಲ, ಖರ್ಚು ಅನ್ನೋದೇ ಇಲ್ಲ ಇದಕ್ಕೆ. ಹೌದಪ್ಪ, ಪ್ರತಿ ವರ್ಷ ಏನೈತಲ್ಲ ಇದಕ್ಕೆ ಖರ್ಚು ಮಾಡ್ತಕ್ಕಂಥದ್ದು, ಎಣ್ಣೆ ಹೊಡೆದಾಗಲಿ, ಆಳುಗಳ ಖರ್ಚಾಗಲಿ, ಯಾವುದೇ ಖರ್ಚು ಇದಕ್ಕೆ ಇಲ್ಲೇ ಇಲ್ಲ, ಜೀರೋ ಮೇಂಟೆನೆನ್ಸ್ ಐತಿ. ಹಿಂಗಾಗಿ ಎಲ್ಲ ರೈತರು ಇದ್ರದ್ದು ಬೆಳೆದಷ್ಟು ಜಾಸ್ತಿ, ಇದ್ರದ್ದು ಬೇಡಿಕೆನೂ ಮಾರ್ಕೆಟ್ದೊಳಗೆ ಜಾಸ್ತಿ ಐತಿ. ಈ ಮಣ್ಣು ಯಾವ ರೀತಿ ಇರಬೇಕಂತೀರಿ ಅದಕ್ಕೆ ಸರ್? ಇದಕ್ಕೆ ಮಡ್ಡಿ ಮಣ್ಣು ನಂಬರ್ 1 ಅಂದರೆ, ಈ ನಮ್ಮಲ್ಲಿ ಮಡ್ಡಿ ಮಣ್ಣು ಅಂತಂದ್ರೆ ಏನ್ರಿ, ಅತಿ ಗರ್ಸಿದ್ರು ನಡೀದಿಲ್ಲ. ಅತಿ ಗರ್ಸಿದ್ರೆ ಏನಾಗ್ತೈತಿ, ಬೇರುಗಳು ಅದಕ್ಕೆ ನೀರು ಹಿಡಿದಿಟ್ಕೊಳಕ್ಕೆ ಇದು ಇರೋದಿಲ್ಲ, ಅದರೊಳಗೆ ಫಲವತ್ತತೆನೂ ಭಾಳ ಕಡಿಮೆ ಇರ್ತೈತಿ. ಈಗ ಯಾವುದೇ ಆಗಲಿ ಅದಕ್ಕೆ ಸ್ವಲ್ಪ ಗೊಬ್ಬರ, ಆಮೇಲೆ ಇವು ಜೀವಾಮೃತ ಇವೆಲ್ಲ ಒಳ್ಳೆ ಇದು ಕೊಟ್ಟರೆ ಏನೈತಲ್ಲ, ಅದ್ರದ್ದು ಗ್ರೋತ್ ಜಾಸ್ತಿ ಆಗಲಿ, ಪೋಷಕಾಂಶ ಹೋಗ್ತ ನೀರು ಬಸ್ ಹೋಗುವಂತ ಇದ್ರೆ ಭಾಳ ಚಲೋ ಬರ್ತೈತಿ. ಮಡ್ಡಿ ಮಣ್ಣು ನಂಬರ್ 1 ಹೆಂಗತ್ತಂದ್ರೆ, ಯಾವುದೇ ಹಣ್ಣು ಈಗ ನಮ್ಮ ಇದು ದ್ರಾಕ್ಷಿ ಎಲ್ಲಿ ಬೆಳಿತೈತಿ, ಒಂದೇ ಮಾತನ್ನ ಹೇಳ್ಬೇಕಂದ್ರೆ ದ್ರಾಕ್ಷಿ ಎಲ್ಲಿ ಬೆಳಿತೈತಲ್ರಿ, ಅಲ್ಲಿ ಮಾತ್ರ ಇದು ಭಾರಿ ನಂಬರ್ 1 ಬರ್ತೈತಿ. ದ್ರಾಕ್ಷಿ ದ್ರಾಕ್ಷಿಯಿಂದ ಏನು ಪ್ರೊಡಕ್ಟ್ ಆಗ್ತವೆ, ಇದನ್ನು ಅದನ್ನು ತಯಾರಾಗ್ತೈತಿ, ವೈನ್ ತಯಾರಾಗ್ತೈತಿ, ಜ್ಯೂಸ್ ತಯಾರಾಗ್ತೈತಿ, ಅದನ್ನು ಅದಕ್ಕೆ ಮತ್ತು ಇನ್ನೊಂದು ಇದು ಪ್ಯೂರ್ ಆರ್ಗ್ಯಾನಿಕ್ ಆಗ್ತದೆ ಸರ್. ಈಗ ಅದು ಏನಾಗ್ತೈತಿ, ವಿಷ ಅಂದ್ರೆ ಈ ಜಾಸ್ತಿ ಸಿಂಪಡಣೆ, ಎಣ್ಣೆ ಸಿಂಪಡಣೆ, ರಾಸಾಯನಿಕ ಜಾಸ್ತಿ ಸಿಂಪಡಣೆ ಮಾಡಿರ್ತೀವಿ, ಮತ್ತು ಅದಕ್ಕಿಂತಲೂ ಇದು ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಮಣ್ಣದೊಳಗ್ರಿ ಈಗ ಎರಿ ಮಣ್ಣಿಗೆ ಬೆಳಿಬಹುದ್ರಿ? ಬೆರಿಬಹುದು ಸರ್, ಬೆರಿಬಹುದು. ಕರ್ಲ್ ಮಣ್ಣಿಗೆ ರೀ? ಕರ್ಲ್ ಮಣ್ಣಿಗೆ ಮಾತ್ರ ಬರುದಿಲ್ರಿ. ಈ ಮಾಡಿದವರು ಕೆಲವೊಬ್ರು ರೈತರು ಏನೈತಲ್ಲ, ಧೈರ್ಯ ಮಾಡಿ ಮಾಡಿದವರು ಅದಾರ, ಅಲ್ಲಿನೂ ಮಾಡಬಹುದು. ಹೆಂಗ್ ಮಾಡಬಹುದು ಅಂತಂದ್ರೆ, ಸ್ವಲ್ಪ ಬೋದ್ ಹೈಟ್ ಮಾಡ್ಕೊಂಡು ಅದ್ರೊಳಗೆ ಏನೈತಲ್ಲ, ಒಂದ್ ಸ್ವಲ್ಪ ಗರ್ಸ್ ಮಿಕ್ಸ್ ಮಾಡಿಕೊಂಡು, ಒಂದು ಕಂಬಕ್ಕೆ ಒಂದು 4-5 ಬುಟ್ಟಿ ಗರ್ಸ್ ಮಿಕ್ಸ್ ಮಾಡಿಕೊಂಡು ಅಲ್ಲಿನೂ ಬೆಳಿಬಹುದು, ಏನ್ ತೊಂದರೆ ಇಲ್ಲ. ಅಂದ್ರೆ ಇದಕ್ಕೆ ಬೇಕಾಗುವಂತ ಮಣ್ಣು ಮತ್ತು ಇದು ಬಹಳ ಕಡಿಮೆ. ಯಾಕೆ ಹಂಗ ಬೇಕಾಗ್ತದೆ ಅಂತಂದ್ರೆ, ಅದ್ರ ಬೇರ್ ಬಹಳ ಕಡಿಮೆ ಇರ್ತೈತ್ರಿ. ಈಗ ನಾವು ನಿಂಬೆ ಗಿಡ ಆಗಲಿ, ಇವು ಬೇರೆ ಬೇರೆ ಯಾವುದೇ ಪೇರು ಗಿಡ ಆಗಲಿ, ಇವಕ್ಕ ಬೇರುಗಳು ಭಾಳ ದೂರ ಹೋಗ್ತಾವೆ, ಸಾಕಷ್ಟು ದೂರ ಹೋಗ್ತಾವೆ. ಹಿಂಗಾಗಿ ಇದಕ್ಕೇನೈತಲ್ಲ, ನಾವು ಅಷ್ಟೇ ಕಡಿಮೆ ಮಣ್ಣಿನೊಳಗೆ ಬೆಳಿಬಹುದು. ಅಂದ್ರೆ ಈಗ ಒಂದು ಸಸಿ ಹಚ್ತೀವಲ್ರಿ, ಎಷ್ಟು ಆಳವಾಗಿ ಬೇರು ಬಿಡಬಹುದು ಮತ್ತು ಎಷ್ಟು ಅಗಲವಾಗಿ ಬಿಡಬಹುದು ಸರ್? ಇದು ಅಗ್ಲಿ ಅಂದ್ರೆ 2-2.5 ಫೂಟ್ ಮಾತ್ರ ಇದ್ರ ಬೇರುಗಳು ಹೋಗ್ತಾವ. ಡೀಪ್ ಹೇಳತ್ತೀನಿ. ನಮ್ದು ಬೋದ್ ಏನೈತಲ್ಲ, ಹಿಂಗ್ ಸರೌಂಡಿಂಗ್ ಒಂದು 2 ಫೂಟ್ ಇರ್ತೈತೆ ಅಷ್ಟೇ, ಅತಿ ದೊಡ್ಡ ಬೋದ್ ಅವಶ್ಯಕತೆ ಇಲ್ಲ. ಅಂದ್ರೆ ಕಡಿಮೆ ಮಣ್ಣಿನೊಳಗೆ ಅದಕ್ಕೆ ಬೇಕಾಗುವಂತ, ಈಗ ನಾವೇನ್ ಮಾಡ್ತೀವಿ ಸರ್, ನಿಂಬೆ ಗಿಡಕ್ಕದು 2-3 ಅಡಿಗಟ್ಟಲೆ ಗೊಬ್ಬರ ಹಾಕ್ತೀವಿ. ಅಷ್ಟಾದ್ರೂ ಅದಕ್ಕೆ ಆ ಗೊಬ್ಬರ ಹೋಗಿ ಮುಟ್ಟಬೇಕಾದ್ರೆ ಸಾಕಷ್ಟು ಟೈಮ್ ತಗೋತೈತಿ. ಆದ್ರೆ ಈ ಡ್ರ್ಯಾಗನ್ ಫ್ರೂಟಿಗೆ ಏನೈತಲ್ಲ, ನೀವು ಇವತ್ತು ನೀರು ಕೊಟ್ಟರೆ ಅಂದ್ರೆ ಅದರದ್ದು ರಿಸಲ್ಟ್ ನೀವು ಬೆಳಗ್ಗೆ ನೋಡಬಹುದು. ಇವತ್ತು ಗೊಬ್ಬರ ಕೊಟ್ಟರೆ ಒಂದು ವಾರದಾಗ ಇದ್ರ ರಿಸಲ್ಟ್ ನೀವು ಬೆಳಗ್ಗೆ ನೋಡಬಹುದು, ಒಂದು ವಾರದೊಳಗೆ. ಅಂದ್ರೆ ಅಷ್ಟೊಂದು ಫಾಸ್ಟ್ ಆಗಿ ಇದು ಆಗ್ತಿತ್ತು. ಹಾ, ಆಮೇಲೆ ಇನ್ನೊಂದು ಉಳಿದ ಟೈಮ್ ಇದಕ್ಕೆ ಮೇಂಟೆನೆನ್ಸ್ ಏನು ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಬಿಟ್ಬಿಡೋದು ನೀವು. ಒಂದು ವರ್ಷ ಹಚ್ಚು ತನ ಏನು ಮೇಂಟೈನ್ ಮಾಡ್ತೀರಿ, ಮುಂದೆ ನೀರು ಕಡಿಮೆ ಬಿದ್ದರೂ ಕೊಡಲಿಲ್ಲ ಅಂದರೂ ಇದು ಬದುಕ್ತೈತಿ, ಬಟ್ ಇಳುವರಿ ಕಡಿಮೆ ಬರ್ತೈತಿ. ನಾವೇನು ಮಾಡ್ತೀವಿ, ಜೂನ್ದೊಳಗೆ ಇದ್ರ ಮೇಂಟೈನ್ ಸ್ಟಾರ್ಟ್. ಮೇಂಟೆನೆನ್ಸ್ ಅಂದ್ರೆ ಏನು ರೀ, ಗೊಬ್ಬರ ಕೊಡೋದು, ನೀರು ಕೊಡೋದು, ಇಂಥವೆಲ್ಲ ಏನು ಮಾಡೋದು, ನಾವು ಜೂನ್ದೊಳಗೆ ಸ್ಟಾರ್ಟ್ ಮಾಡೋದು. ರೈನಿ ಸೀಸನ್ ಅಂದಾಗ ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರ ಇಲ್ಲ ಇಲ್ಲ ಸರ್, ತಿಪ್ಪೆ ಗೊಬ್ಬರ ಕೊಡ್ಬೇಕು. ತಿಪ್ಪೆ ಗೊಬ್ಬರ ವರ್ಷಕ್ಕೆ ಒನ್ ಟೈಮ್ ಕೊಟ್ಟರೆ ಸಾಕು, ಸಫಿಶಿಯಂಟ್ ಆಯಿತು. ಮುಂದೆ ನೀರು ಯಾವ ರೀತಿ ಇರ್ಬೇಕು ರೀ? ನೀರು ನೀರು ನಮ್ಮಲ್ಲಿ ನಾರ್ಮಲ್ ಸಿಹಿ ನೀರು ನಡೀತೈತಿ ರೀ, ಅತಿ ಸೌಳು ನೀರು ಮತ್ತು ಉಪ್ಪು ನೀರು ನಡೀದಿಲ್ಲ, ಇದಕ್ಕೆ ಅಲ್ಲಿ ಬೆಳೆ ಹಾಳಾಗ್ತೈತಿ, ನೀರಿನ ಅಂಶ ಜಾಸ್ತಿ ಇರ್ತೈತಿ ರೀ ಬೆಳೆ ಒಳಗೆ. ಮತ್ತೆ ಈಗ ನಾವು ನಾಟಿ ಮಾಡ್ಬೇಕಾದ್ರಿ ಎಷ್ಟು ಅಂತ ಹೇಳ್ಬೇಕು, ಸಾಲದಿಂದ ಸಾಲಿಗೆ ಎಷ್ಟು ಅಂತ ಹೇಳ್ಬೇಕು, ಎಷ್ಟು ಅಂತ ಹೇಳ್ಬೇಕು? ಇದು ಕಂಬದಿಂದ ಕಂಬಕ್ಕೆ 7-8 ಫೂಟ್ ನಡೀತೈತಿ ರೀ, ಆಮೇಲೆ ಸಾಲಿನ ಸಾಲಿಗೆ 10 ಫೂಟ್ ಅಥವಾ 12 ಫೂಟ್ ನಡೀತೈತಿ. ಅಂದ್ರೆ ನಾವೇನ್ ಮಾಡ್ತೀವ್ರಿ, ಮಡ್ಡಿ ಜಮೀನ್ದೊಳಗೆ ಜಾಗ ಅವಶ್ಯಕತೆ ಜಾಸ್ತಿ ಇರಂಗಿಲ್ಲ, ಟ್ರ್ಯಾಕ್ಟರ್ ತಿರುಗಾಡುವಷ್ಟು ನಾವು ತಿರುಗಾಡುವಷ್ಟು ಮುಂದೆ ಅದು ಬೆಳೆ ದೊಡ್ಡ ಪ್ರಮಾಣದಾಗ ಆದ್ರೂ ಅದಕ್ಕೆ ಡಿಸ್ಟೆನ್ಸ್ ಇಟ್ಬೇಕು, ಅಷ್ಟು ಬಿಟ್ಕೊಂಡು 10-12 ಫೂಟ್ ಇಟ್ಕೋಬಹುದು. ಆಮೇಲೆ ಇನ್ನೊಂದು ಏನತ್ತಂದ್ರೆ ಇದಕ್ಕೆ ಮೇನ್ ನೀವು ಇದ್ರದ್ದು ಬೆಳೆ ಏನು ಇಳುವರಿ ಕೊಡ್ತಿರ್ತೈತಿ ಕೊಡ್ತಿರ್ತೈತಿ ವರ್ಷಕ್ಕೆ, ಇದರ ಒಳಗಡೆ ನಿಮ್ಮಲ್ಲಿ ನೀರಿತ್ತು ಅಥವಾ ಮಳೆಗಾಲದಲ್ಲಿ ಇದು ಇತ್ತು ಅಂತಂದ್ರೆ ಇದ್ರದ್ದು ನೀವು ಏನದು ಕುಲ್ಲಾಜ್ ಆಗಿರ್ತೈತಲ್ಲ ಅದರೊಳಗೆ ನೀವು ಬೇರೆ ಬೆಳೆನೂ ಬೆಳ್ಕೋಬಹುದು. ಅಂದ್ರೆ ನೀವು ಶೇಂಗಾ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಸಣ್ಣ ಪುಟ್ಟ ಯಾವ ಬೆಳೆ ಬೇಕಾದರೂ ನೀವು ಅಲ್ಲಿ ಮಾಡ್ಬೋದು, ಅಂತರ ಬೇಸಾಯ ಮಾಡ್ಕೋಬಹುದು. ಇದು ನಾವು ಹಚ್ಚಬೇಕಾದ್ರೆ ಒಂದಿಷ್ಟು ಕಂಬ ಅದು ಹೇಳಿದ್ರಿ, ಹೌದು, ಇದು ಎಷ್ಟು ಖರ್ಚು ಬರ್ತದ್ರಿ ಒಂದು ಎಕರೆಕ್ರಿ? ಸರ್, ಇದು ಒಂದು ಎಕರೆಕ್ಕೆ ನೀವು ನಾರ್ಮಲ್ ಆಗಿ ಹೊರಗಡೆ ಈ ಪೋಲ್ಗಳಾಗ್ಲಿ ಆಮೇಲೆ ಮ್ಯಾಗಿನ ಅದು ಸಪೋರ್ಟಿಂಗ್ ಸಿಸ್ಟಮ್ ಏನು ಬರ್ತೈತಿ ಅದು ಪ್ಲೇಟ್ ಆಗಿರ್ಬೋದು, ಇದು ಎಲ್ಲ ಕೂಡಿ ಒಂದು ಎಕರೆಕ್ಕೆ ಒಂದು ಎಲ್ಲ ಟೋಟಲ್ ಖರ್ಚು ಒಂದು 300,000 ಬರ್ತೈತಿ. ಅಂದ್ರೆ ಒಂದು ಎಕರೆಕ್ಕೆ 2 ಸಸಿ ಕುಂಡ್ರತವ್ರು ಎಷ್ಟು ಕಂಬ ಬೇಕಾಗ್ತದೆ? ಸರ್, ಒಂದು ಎಕರೆಕ್ಕೆ ಒಂದು 500-520 ಕಂಬಗಳು ಕೊಡ್ತಾವೆ. ಒಂದು ಕಂಬಕ್ಕೆ ಎಷ್ಟು ಸಸಿ ಹಚ್ತಾರೆ? ಒಂದು ಕಂಬಕ್ಕೆ 4 ಸಸಿ ರೀ, 4 ಸಸಿ. ನಾವು ದ್ರಾಕ್ಷಿ ಅದಾದ್ರೆ ಒಂದು ಕಂಬಕ್ಕೆ ಅದು ಯಾವ್ದಾದ್ರು ಬೆಳೆಸಬೇಕಾದ್ರೆ ಒಂದೊಂದು ಹಚ್ತು. ಹೌದು ಹೌದು ಸರ್, ಅದ್ರದ್ದು ಬೆಳ್ಳಿ ಏನಾಗ್ತೈತ್ರಿ ಜಾಸ್ತಿ ಹರಡ್ತೈತಿ. ಇದ್ರದ್ದು ಏನಾಗ್ತೈತಿ, ಒಂದು ಕಂಬದೊಳಗೆ 4 ಅದನ್ನ ಕಂಬಕ್ಕೆ ಮ್ಯಾಗಿನ ಪ್ಲೇಟಿಗೆ 4 ಹೋಲ್ ಮಾಡಿರ್ತಾರೆ. 4 ಹೋಲ್ದಾಗ ಒಂದೊಂದು ಸಸಿ ಒಂದೊಂದಕ್ಕೆ ನಾವು ಬೆಳೆಸಿಬಿಟ್ಟಿವಿ ಅಂತಂದ್ರೆ ಅದ್ರದ್ದು ರೆಸ್ಟ್ ರೆಸ್ಟ್ ಮಾಡೋದು ಏನು ಇದು ಇರ್ತೈತಲ್ಲ ಕೆಪಾಸಿಟಿ, ಅದಕ್ಕೆ ಮ್ಯಾಗ ಸಪೋರ್ಟಿಂಗ್ ಏನು ಇರ್ತೈತಲ್ಲ ಅದಕ್ಕೆ ಸಾಕಷ್ಟು ಲೋಡ್ ತಗೊಳತ್ತಂತ ಅಂದ್ರೆ 2-2.5 ಕ್ವಿಂಟಾಲ್ದವರೆಗೂ ಮುಂದೆ ಲೋಡ್ ಆಗ್ತಿತ್ತು. ಅದು ಆ ಲೋಡ್ ತಗೊಳ್ಳೋ ಕೆಪಾಸಿಟಿ ಅದಕ್ಕೆ ಇರ್ತೈತಿ. ಅಂದ್ರೆ ನೀವು ಅದನ್ನ ಮ್ಯಾಲೆ ನಾವು ಅದನ್ನ ಹೋಗಿ ಅದನ್ನ ರೆಸ್ಟ್ ಮಾಡಿಬಿಟ್ಟಿವಿ ಅಂತಂದ್ರೆ ಅದು ಬೆಳ್ಕೋತ ಹೋಗ್ತೈತಿ. ಈಗ ನಾವು ಒಂದೇ ಸಸಿ ಹೆಚ್ಚಿನೂ ಆ 4 ಹೋಳಗೊಳಗೆ ಬೆಳೆಸಬಹುದು, ಟೈಮ್ ಭಾಳ ತಗೋತೈತಿ ಸರ್. ಹಿಂಗಾಗಿ ಅದನ್ನ ಸಾಕಷ್ಟು ಎಲ್ಲ ವಿಜ್ಞಾನಿಗಳು ಅದನ್ನೆಲ್ಲ ರಿಸರ್ಚ್ ಮಾಡಿ ಅವರೆಲ್ಲ ಪರ್ಫೆಕ್ಟ್ ಆ ಮೆಥಡ್, ಈಗ ಈ ತುಮಕೂರು ಹತ್ರ ಹಿರಿಯೂರು ಅಂತ ಹೇಳೈತಿ ಅಲ್ಲಿ ಅವರೆಲ್ಲ ಅದನ್ನ ಅದರದ್ದು ಪ್ರತಿಯೊಂದು ಸ್ಟಡಿ ಮಾಡಿ 4-5 ವರ್ಷದಿಂದ ಸ್ಟಡಿ ಮಾಡಿ ಅವರು ಸಕ್ಸಸ್ಫುಲ್ ಮೆಥಡ್ಗಳನ್ನು ನಮಗೆ ಮಾಡಿ ತೋರಿಸ್ಯಾರ. ಅದರ ಪ್ರಕಾರ ಏನೈತಿ ನಾವು ಮಾಡ್ಲಾತೀವಿ. ಈಗ ಅಂದ್ರೆ ಒಂದು ಕಂಬಕ್ಕೆ 4 ಮುಖಕ್ಕೆ ಒಂದೊಂದು ಸಸಿ ನಾಟಿ ಮಾಡಬೇಕು. ಆಮೇಲೆ ಸೈಡಿಗೆ ಏನ್ ಬರ್ತಾವಲ್ರಿ ಅವು ಕಟ್ಟಿಂಗ್ಸ್, ಅವು ಕಟ್ ಮಾಡಬೇಕು, ಅದ್ರ ಗ್ರೋತ್ ಜಾಸ್ತಿ ಹಾಕೋತ ಹೋಗ್ತೈತಿ. ಅಂದ್ರೆ ಈಗ 500 ಕಂಬಕ್ಕೆ ಕೂತ್ರೆ ಒಂದು 2,000 ಸಸಿ ಬೇಕಾಗ್ತದೆ. ಹೌದು ಸರ್, ಒಂದು ಕಂಬಕ್ಕೆ 4 ಸಸಿ, ಒಂದು ಕಂಬಕ್ಕೆ 4 ಸಸಿ ಅಂದ್ರೆ 1 ಎಕರೆದ ಖರ್ಚಾಯ್ತು, 1 ಎಕರೆಗೆ ಹೆಚ್ಚು ಕಡಿಮೆ ಸಾಕಷ್ಟು ಹಣ ವ್ಯಯ ಆಗ್ತದ್ರಿ. ಏನಾದ್ರೂ ಸಾಲ ಸೌಲಭ್ಯ ಅದರಿ? ಸಾಲ ಸೌಲಭ್ಯ ಪ್ರತಿ ಮೊದಲಿಂದನು ಐತಿ ಸರ್. ಈಗ ಸಾಕಷ್ಟು ಮಂದಿ ರೈತರು ಮಾಡದಂತವ್ರು ಸಾಲ ತಗೊಳಕತ್ತಾರ. ಆಮೇಲೆ ಒಂದು ಇನ್ನೊಂದು ಖುಷಿ ವಿಷಯ ಏನತ್ತಂದ್ರೆ ಈಗ ಒಂದು 15-20 ದಿನದಿಂದ ಅದ್ರ ಸಬ್ಸಿಡಿನೂ ಮಾಡ್ಯಾರ ಈಗ. ಆಮೇಲೆ ಹಾ, ಸರ್ಕಾರ ಸಬ್ಸಿಡಿ ಕೊಡತ್ತದೆ ಸರ್. 1 ಎಕರೆಕ್ಕೆ ಜನರಲ್ದವ್ರಿಗೆ 1,01,211 ರೂಪಾಯಿ ಐತಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ 1,82,000 ರೂಪಾಯಿ ಈಗ ಅಲ್ರಿ ಸಹಾಯಧನ ಕೊಡಕತ್ತಾರ ರೀ. ಸಹಾಯಧನ ಅದ ಅಂದ್ರೆ ಬೆಳಿಬಹುದ್ರಿ? ಬೆಳಿಬಹುದು ಸರ್, ಬೆಳಿಬಹುದು. ಇನ್ನೂ ಹೆಚ್ಚಿಗೆ ರೈತರಾದ್ರೆ ಆಮೇಲೆ ನಾವು ಎಲ್ಲ ಒಂದು ಎಲ್ಲ ರೈತರು ಕೂಡ್ಕೊಂಡು ಮಾರ್ಕೆಟಿಂಗ್ದು ಏನಾದರೂ ವ್ಯವಸ್ಥೆ ಇಲ್ಲೇ ಬಿಜಾಪುರದಲ್ಲೇ ಮಾಡ್ಕೊಳ್ಳೋ ವ್ಯವಸ್ಥೆ ನಾವು ಮಾಡ್ಲಾತ್ತೀವಿ. ಈಗ ನಮ್ಮಲ್ಲಿ ಏನೈತಿ, ಭಾಳ ಕಡಿಮೆ ರೈತರು ಅದಾರ. ನಾವು ತಗೊಳ್ಳೋರು ಭಾಳಷ್ಟು APMC ಆಗಲಿ ಎಲ್ಲ ಕಡೆಯೂ ಅದಾರ, ಬಟ್ ಅದರ ತಕ್ಕಂಗೆ ಇಳುವರಿ ನಮ್ಮಲ್ಲಿ ಬರಾಕತ್ತಿಲ್ಲ. ಹಿಂಗಾಗಿ ನಮ್ಮದು ಒಂದು ಯೂನಿಯನ್ ಮಾಡಿಕೊಂಡು ಸಾಕಷ್ಟು ಮಂದಿದೆಲ್ಲ ಇದು ಮಾಡಿಕೊಂಡು ಇಲ್ಲಿದಿಂದ ಬಿಜಾಪುರದಿಂದ ಹೊರಗಡೆ ಹೋಗುವಂಗೆ ವ್ಯವಸ್ಥೆ ಮಾಡ್ಕೊಳ್ಳೋ ಸಲಮುಂದ ನಾವು ಒಂದು ಯೂನಿಯನ್ ಮಾಡ್ಕೊಳ್ಳೋ ಉದ್ದೇಶ ಇಟ್ಕೊಂಡು. ಸದ್ಯಕ್ಕೆ ಲಭ್ಯವಿದ್ದ ಪ್ರಕಾರ ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿ ಇದೆ? ಈಗ ನಾವಿಲ್ಲಿ ಮೇನ್ ಮಾರ್ಕೆಟ್ ಅಂತಂದ್ರೆ ಮುಂಬೈ ಬೆಂಗಳೂರು ಕಳಿಸುತ್ತಿತ್ತು. ಇತ್ತಿತ್ತಲಾಗಿ ಏನಾಗತ್ತೈತಿ, ಇಲ್ಲಿ ಬೆಳಿಲಾಕತ್ಮೇಲೆ ಇಲ್ಲಿ ಸೋಲಾಪುರ ಸಾಂಗ್ಲಿ ಸ್ಟಾರ್ಟ್ ಆಗೈತಿ. ಈಗ ಬಿಜಾಪುರದೊಳಗೂ ತಗೊಳ್ತಕ್ಕಂತ ನಮ್ಮಲ್ಲಿ ಕೆಲವೊಂದು ಮಂದಿ ಅದಾರ, ಅವ್ರಿಗೂ ನಾವು ಸಪ್ಲೈ ಮಾಡಬಹುದು. ಮತ್ತೆ ಇದರ ಉಪೋತ್ಪನ್ನಗಳು ಅಥವಾ ಇದನ್ನ ಸಂಸ್ಕರಣೆ ಮಾಡಿ ಮೌಲ್ಯವರ್ಧಿತ ಉತ್ಪನ್ನಗಳು ಏನಾದರೂ ರೈತರ ಮಾಡಬಹುದಾ? ಹೇಗ್ರಿ, ನಮ್ಮಲ್ಲಿ ಮಾಡ್ಬೇಕತ್ತಂದ್ರೆ ಅದರದೇ ತಕ್ಕಂತ ಅಂದ್ರೆ ಈಗ ಜ್ಯೂಸ್ ಮಾಡಬಹುದು, ಜ್ಯೂಸ್ ನಾವು ಮಾಡಿ ಇದು ಮಾಡಬಹುದು ಅಂತಂದ್ರೆ ಅದರದ್ದು ಏನಾದರೂ ರೈತರು ಏನ್ ಪ್ಲಾನ್ ಇದ್ರು ಸರ್ಕಾರದಿಂದ ಸಾಕಷ್ಟು ಸಹಾಯಧನ ಸಿಗ್ತೈತಿ. ಅವು ಈ ಒಂದು ಫ್ಯಾಕ್ಟ್ರಿ ಮಾಡೋದಾಗಿರ್ಬೋದು, ಆಮೇಲೆ ಈಗ ನಾವು ಇದು ತಗೊಳ್ತೀವಲ್ರಿ ಡ್ರೈ ಫ್ರೂಟ್ಸ್, ಅದ್ರೊಳಗೂ ಡ್ರೈ ಫ್ರೂಟ್ಸ್ ತಯಾರು ಮಾಡ್ತಾರೆ. ಈ ಕಿವಿ ಹಣ್ಣ, ಡ್ರೈ ಕಿವಿ ಹಣ್ಣ, ಆಮೇಲೆ ಅಂಜೂರ, ಮನುಕ ಹಿಂಗ್ ಮಾಡ್ತಾರಲ್ಲ, ಆ ತರಾನು ನಾವು ರೈತರು ಅಲ್ಲೇ ಬೆಳೆದು ಅವರನ್ನೇ ರೆಡಿ ಮಾಡಿ ಮಾರ್ಕೆಟಿಗೆ ಕಳಿಸೋನು ಅಂತ ಪ್ರಾಡಕ್ಟ್ಗಳು ಮಾಡಬಹುದು ನಾವು. ಅದ್ರೊಳಗೆ ಸಾಕಷ್ಟು ಪ್ರಾಡಕ್ಟ್ ಅದಾವ. ಈಗ ಹೊಸ ರೈತರು ಏನಾದ್ರು ಅಂದ್ರೆ, ಹೊಸ ರೈತರು ಅಂದ್ರೆ ರೈತರು ಈ ಹೊಸದಾಗಿ ಏನಾದ್ರು ಈ ಬೆಳೆಯನ್ನ ಬೆಳಿಬೇಕು ಅಂದ್ರೆ ಅವರು ಈ ಸಸಿ ಬೇಕಾದ್ರೆ ಅಥವಾ ಕಂಬ ಮತ್ತು ಅವ್ರ ಮ್ಯಾಗ ಸಪೋರ್ಟಿಂಗ್ ಪ್ಲೇಟ್ ಅಂತ ಹೇಳಿದ್ರಿ, ಇವು ಎಲ್ಲಿ ಸಿಗ್ತಾವ, ಯಾರು ಮಾಹಿತಿ ಕೊಡ್ತಾರ್ರಿ ಇವನ್ನ? ಇವು ನಮಗೂ ಬೇಕಾದ್ರೆ ನೀವು ಅವ್ರ ಮಾಹಿತಿ ಕೇಳ್ಬೋದ್ರಿ, ಮಾಹಿತಿ ಕೇಳ್ಬೋದು ನಾವು, ಅದ್ರದ್ದು ಏನೈತಲ್ಲ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ, ಸಾಕಷ್ಟು ಮಾಹಿತಿ ನೀಡ್ತೀವಿ, ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆನೂ ಹೇಳ್ತೀವಿ, ನಮಗೆ ಫೋನ್ ಮಾಡಿ ಮಾತಾಡ್ಬೋದು ಅವರು. ಈಗ ಸಾಕಷ್ಟು ಮಾಹಿತಿ ನೀಡ್ತೀನಿ ಅಂತ ಹೇಳಿದ್ರಿ, ಅದಾಗಿ ಕೂಡ ಒಂದು ಕೊನೆಗೆ ಏನಾದರೂ ಕಿವಿ ಮಾತು ಹೇಳೋದಿದ್ರೆ ಹೇಳ್ರಿ ರೈತ ಬಂದವರಿಗೆ. ರೈತ ಬಾಂಧವರಿಗೆ ಕಿವಿ ಮಾತು ಹೇಳೋದಂತಂದ್ರೆ, ಏನು ಮೊದಲು ಒಂದು ಏನು ಸಮಸ್ಯೆ ಇತ್ತಂದ್ರೆ, ಸರ್ ಮೊದಲು ಭಾರಿ ಧೈರ್ಯ ಮಾಡಿ ಕೆಲವೊಂದು ರೈತರು ಏನು ಮಾಡ್ಯಾರ, ಈ ನಮ್ಮ ಭಾಗದೊಳಗೆ ನಮ್ಮ ರಿಲೇಟಿವ್ದೊಳಗು ಬೆಳೆದವ್ರದಾರ, ಅವ್ರಿಗೆ ಊರನ್ನು ಬಂದೆಲ್ಲ ಏನಪ್ಪಾ ಒಡ್ಡಿಗೆ ಹಚ್ಚೋದು ತಂದು ಹೊಲ್ದಾಗ ಹಚ್ಕೊಂಡು ಕೂತಿ ಅದರಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಮತ್ತು ಇದು ಏನು ಒಂದು ವರ್ಷದವರೆಗೂ ಅದ್ರದ್ದು ರಿಸಲ್ಟ್ ಗೊತ್ತಾಗಂಗಿಲ್ಲ, ಅವರಿಗೆ ಸಾಕಷ್ಟು ಇದು ಅನುಭವಿಸ್ಯಾರ ಅವರು, ಈಗ ಅದ್ರ ಇಳುವರಿ ತಗೊಳಕತ್ತಾರ, ಈಗ ಅವರು ಖುಷಿ ಅದಾರ. ಯಾವುದೇ ರೈತರಾಗಲಿ ಏನೇ ಮಾಡೋಕಿತ್ತಲೂ ಮೊದಲು ಒಂದು ಸ್ವಲ್ಪ ನೋಡಿ ಮಾಡಬೇಕು, ಈಗ ಇದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಮಾಡಿ. ಯಾಕಂದ್ರೆ ನಾವು ಯಾವುದೇ ಬೆಳೆ ಬೆಳಿಬೇಕಾದ್ರೆ ಏನು ಮಾಡ್ತೀವಿ, ಸಾಕಷ್ಟು ಖರ್ಚು ಮಾಡ್ತೀವಿ ಮತ್ತು ಪ್ರತಿ ವರ್ಷದಿಂದ ವರ್ಷ ಖರ್ಚು ಮಾಡ್ಕೋತೀವಿ ಹೋಗ್ತೀವಿ. ಇದು ಒಂದು ಸರ್ತಿ ಹಚ್ಚಿದ್ರೆ 25-30 ವರ್ಷ ಲೈಫ್ ಐತಿ ಬೆಳೆಗೆ, ಹೀಗಾಗಿ ಯಾವುದೇ ಮೇಂಟೆನೆನ್ಸ್ ಇಲ್ಲ, ಏನೂ ಇಲ್ಲ. ನಾವು ದ್ರಾಕ್ಷಿ ಆಗಲಿ ಕೆಲವೊಂದು ರಾಸಾಯನಿಕ ಇದನ್ನು ಬಿಟ್ಟು ಇದು ಪ್ಯೂರ್ ಆರ್ಗ್ಯಾನಿಕ್ ಐತಿ, ಇದಕ್ಕೆ ಬೆನ್ನು ಹತ್ತೋದು ಭಾಳ ಚಲೋ ಅಂತ ನಾನು ಒಂದು ಸಜೆಷನ್ ಸರ್. ಇದನ್ನು ಬೆಳೆಯೋದು ಉತ್ತಮ, ಆದರೂ ಕೂಡ ಸಾಕಷ್ಟು ಮಾಹಿತಿ ಪಡ್ಕೊಂಡು ಬಿಟ್ಟು ರೈತರು ಬೆಳೆದ್ರೆ ಉತ್ತಮ ಅಂತ ಹೇಳಿದೆ. ಈಗ ರೈತ ಬಂದವರು ನಿಮ್ಮ ತೋಟ ನೋಡ್ಬೇಕಾದ್ರೆ ಎಲ್ಲಿಗೆ ಬರ್ಬೇಕ್ರಿ, ಎಲ್ಲಿ ಅದ ನಿಮ್ಮ ತೋಟ? ನಮ್ದು ತೋಟ ಅಂತಂದ್ರೆ ಈಗ ನಮ್ದು ದಿನ ವರ್ಕ್ ನಡೆದೈತಿ, ನಮ್ದು ಬೆಳೆ ಭಾಳ ಸಾಣದೈತಿ ದೇವ್ರಿಪ್ಪರಿಗೆ ಇದ್ರೊಳಗೆ ಇಂಗಳಿಗೆ ಗ್ರಾಮದೊಳಗೆ. ಈಗ ನೀವು ಕಗ್ಗಡದೊಳಗೆ ನಮ್ಗೆ ನಾವು ಮಾಡಿದಂಥ ಪ್ರಾತ್ಯಕ್ಷಿತ ನೋಡ್ಲಾಕ ನಿಮ್ಗೆ ಸಿಗ್ತೈತಿ, ನಮ್ಗೆ ಫೋನ್ ಮಾಡಿದ್ರೆ ನಾವು ಅಲ್ಲಿ ನಿಮ್ಗೆ ಅಡ್ರೆಸ್ ಹೇಳ್ತೀವಿ, ಅಲ್ಲಿ ಹೋಗಿ ನೀವು ತಾವು ನೋಡ್ಕೊಂಡು ಬರ್ಬೋದು. ಕಗ್ಗೋಡದೊಳಗೆ ಏನು ಭಾರತೀಯ ಸಂಸ್ಕೃತಿ ಉತ್ಸವ ಆಗಿತ್ತು, ಅಲ್ಲಿ ಪ್ರಾತ್ಯಕ್ಷಿಕೆ ಇತ್ತು, ಅದು 9-8-00-05-0 3-2 ಇನ್ನೊಮ್ಮೆ ಹೇಳ್ತೀನಿ, 9-8-00-05-0-3-2 ಈ ಎರಡು ನಂಬರ್ಗೆ ಏನೈತಲ್ಲ ಇವ್ರು ಕಾಂಟ್ಯಾಕ್ಟ್ ಮಾಡಿ ನಮಗೆ ಬೇಕಾದ ಮಾಹಿತಿ ಪಡ್ಕೋಬೋದು. ಸಸಿ ಮತ್ತು ಕಂಬುದ್ದು ಎಲ್ಲ ಏನಾದರೂ ಮಾಹಿತಿ, ಮಾರ್ಕೆಟಿಂಗ್ ವ್ಯವಸ್ಥೆ ಏನಾದರೂ ಕೇಳಿದ್ರೆ ಅದ್ರದ್ದು ನಾವು ಮಾಹಿತಿ ಹೇಳ್ತೀವಿ. ಯಾವ ಒಂದು ವೇಳೆ ಒಳಗೆ ನಿಮ್ಗೆ ಕರೆ ಮಾಡಿದ್ರೆ ಮಾಹಿತಿ ನಿಮಗೆ ತೊಂದರೆ ಆಗಲ್ಲ ಹೇಳಲಿಕ್ಕೆ ಅಂತ? ಬೆಳಿಗ್ಗೆ ಅಫಿಷಿಯಲ್ ಟೈಮ್ ಅಂತಂದ್ರೆ ಈಗ 9:10 ಮೇಲೆ ಸರ್, ಒಂದು 5-6 ಒಳಗೆ ಅವರು ಎನಿ ಟೈಮ್ ಮಾತಾಡ್ಬೋದು. ಉಳಿದ ಟೈಮ್ ಏನೈತಿ ಸ್ವಲ್ಪ ಕಷ್ಟ ಆಗ್ತೈತಿ, ಕೇಳ್ಬೋದು, ಹೇಳ್ತೀವಿ ಸರ್, ಏನು ತೊಂದರೆ ಇಲ್ಲ. ನೋಡ್ರಿ ಸದಾನಂದ ಉಗ್ಗಿಯವರೇ, ದೇವರಿಪ್ಪರಿಗೆ ತಾಲೂಕಿನ ಇಂಗ್ಳಿಗಿಯಿಂದ ನಮ್ಮ ಸ್ಟುಡಿಯೋದವರಿಗೆ ಬಂದು ಸಾಕಷ್ಟು ಮಾಹಿತಿ ನೀಡಿದ್ರಿ. ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಏನು, ಯಾವ ರೀತಿ ಬೆಳಿಬೇಕು, ಮಣ್ಣಿನ ಗುಣಧರ್ಮ ಯಾವ್ದು ರೀತಿ ಇರ್ಬೋದು, ವಾತಾವರಣ, ಮಾರುಕಟ್ಟೆ, ಸಾಕಷ್ಟು ವಿವರವಾಗಿ ಮಾಹಿತಿ ನೀಡಿದ್ರಿ. ಮಾಹಿತಿ ನೀಡಿದ ತಮಗೆ ನಮ್ಮ ರೈತರ ಪರವಾಗಿ ಹಾಗೂ ಆಕಾಶವಾಣಿ ವಿಜಯಪುರ ಕೇಂದ್ರದ ಪರವಾಗಿ ತುಂಬ ಹೃದಯದ ಆತ್ಮೀಯ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಜಯಪುರ ಜಿಲ್ಲೆ ದೇವರಿಪ್ಪರಿಗಿ ತಾಲೂಕು ಇಂಗ್ಳಿಗಿ ಗ್ರಾಮದ ಕೃಷಿ ಅನುಭವಿ ಸದಾನಂದ ಹುಗ್ಗಿ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು RS ಚಾಂದ್ಕೌಟೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ.

ನಮ್ಮೂರ ಜಾತ್ರೆ ಬಲು ದೋರ ಬಲು ದೋರ ಕರಿಯಾತ್ರ ಬಂದಾರ ತವರವರ ತವರವರ ತವರವರ. ಕೇಳುಗರೆ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಳಪ್ಪ ಹುಕ್ಕೇರಿ ಅವರಿಂದ ಕೆಲವು ಗೀತೆಗಳನ್ನು ಕೇಳಿದ್ರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.